ಕೃಷಿ ಋಷಿಯಾಗಿರುವಂತಹ ಬೀರಪ್ಪ ಚಿನ್ನಪ್ಪ ವಗ್ಗಿಯವರ ತೋಟದೊಳಗಿದ್ದೀವಿ. ಅವರ ತೋಟವನ್ನ ತಾವೆಲ್ಲರೂ ಒಂದು ಸಲ ಆದರೂ ಸಂದರ್ಶನ ಮಾಡಬೇಕು. ಈ ತೋಟಕ್ಕೆ ಬಂದ್ರೆ ನೀವೊಂದು ಹೊಸ ಜಗತ್ತನ್ನೇ ಪ್ರವೇಶ ಮಾಡಿದಂಗ ಆಗ್ತದೆ. ಈ ತೋಟ ನಿರ್ಮಾಣ ಮಾಡಬೇಕು, ಸೃಷ್ಟಿ ಮಾಡಬೇಕು ಅಂತಂದ್ರೆ ವಗ್ಗಿಯವರು ಕಳೆದ 40 ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ತಾವು ಏನು ನೋಡಬಹುದು, ಏನು ಕಲಿಬಹುದು ಅಂತಂದ್ರೆ ಅದಕ್ಕೆ ಒಂದು ಮಿತಿನೇ ಇಲ್ಲ. ಇಲ್ಲಿ ಈ ಸಸ್ಯ ಇಲ್ಲ ಅಂತ ಹೇಳಕ್ ಬರೋದಿಲ್ಲ, ಇಲ್ಲಿ ಈ ಜೀವಿ ಇಲ್ಲ ಅಂತ ಹೇಳಿ ಹೇಳಕ್ ಬರಂಗಿಲ್ಲ, ಇಲ್ಲಿ ಈ ಕೃಷಿ ದರ್ಶನ ಇಲ್ಲ ಅಂತ ಹೇಳಿ ಹೇಳಕ್ ಬರಂಗಿಲ್ಲ. ಅಂದ್ರ ಒಟ್ಟಿನೊಳಗ ಸಾಕಷ್ಟು ವೈವಿಧ್ಯಮಯವಾದಂತಹ ಕೃಷಿಯನ್ನ, ಸಸ್ಯವರ್ಗವನ್ನ, ಜೀವಿಗಳನ್ನ ಇಲ್ಲಿ ನೋಡಬಹುದು. ಇಂಥ ಒಂದು ಅಪರೂಪದ ತೋಟ ಇಂಡಿ ತಾಲೂಕು ತಾಂಬಾ ಗ್ರಾಮದೊಳಗ ಅದ ಅನ್ನೋದು ನಮಗೆಲ್ಲರಿಗೂ ಬಹಳ ಖುಷಿ ಕೊಡುವಂತಹ ಒಂದು ವಿಚಾರ. ಸಾಕಷ್ಟು ಶ್ರಮ ವಹಿಸಿ ಇಡೀ ಜೀವನವನ್ನೇ ಇಲ್ಲಿ ಅವರು ಸವಿಸಿದ್ದಾರೆ. ಅವರಲ್ಲ, ಅವರ ಸಹೋದರರು, ಆಮೇಲೆ ಅವರ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಕುಟುಂಬದವರು ಕೂಡಿ ಈ ಒಂದು ಅದ್ಭುತವಾದಂತಹ ಒಂದು ತೋಟವನ್ನ ಮಾಡಿದ್ದಾರೆ. ಇವತ್ತು ನಾವು ಅವರ ತೋಟದೊಳಗಿದ್ದೀವಿ. ಈ ತೋಟ ನೋಡಿ ಬಹಳ ಸಂತೋಷ ಆಗ್ತದೆ. ಬೆಳೆಗಳು ಎಷ್ಟು ಅದ್ಭುತವಾಗಿ ಆರೋಗ್ಯಪೂರ್ಣವಾಗಿ ಇದ್ದಾವೆ ಅನ್ನೋದು ತಾವು ನೋಡಿದ ನಂತರ ತಮಗೆ ಮತ್ತಿಷ್ಟು ಮನವರಿಕೆ ಆಗುವ. ಹಂಗ ನೋಡಿ ತಿಳಿ ಮಾಡಿ ಕಲಿ ಎನ್ನುವಂತಹ ಏನು ಗಾದೆ ಮಾತಿದೆ, ಅದು ಅಕ್ಷರಶಃ ಇಲ್ಲಿ ನೀವು ಬಂದ್ರೆ ನಿಮಗ ಅದು ಅನುಭವಕ್ಕೆ ಬರ್ತದೆ. ಅದಕ್ಕೆ ಇವತ್ತಿನ ಈ ಸಂವಾದದೊಳಗ ನಾವು ಸಂಪೂರ್ಣವಾಗಿ ಬೀರಪ್ಪ ಅವರು ಏನ್ ಮಾಡಿದ್ದಾರೆ, ಇಲ್ಲಿ ತನಕ ಯಾವ ರೀತಿ ಶ್ರಮ ವಹಿಸಿದ್ರು, ವಿಶೇಷವಾಗಿ ನಮ್ಮ ಯುವ ಕೃಷಿಕರಿಗೆ ಇಲ್ಲಿಂದ ಕಲಿಯುವಂತಹದ್ದು ಸಾಕಷ್ಟಿದೆ. ಮತ್ತೆ ಈಗಾಗಲೇ ನೀವು ಮಾಡ್ತಾ ಇದ್ರೆ ಅದರೊಳಗೆ ಏನೇನು ನಾವು ಮಾಡಬಹುದಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಈ ವಿಚಾರ ಬೆಳಕು ಚೆಲ್ತದ ಅಂತ ಹೇಳಿ ನಮ್ಮ ಭಾವನೆ. ಅದಕ್ಕೆ ನಮ್ಮ ಜೊತೆಗೆ ಈಗ ಬೀರಪ್ಪ ಅವರು ಇದ್ದಾರೆ, ಅವ್ರನ್ನ ನಾವು ಮಾತಾಡಿಸಿ ಅವರ ಅನುಭವಗಳನ್ನ ಕೇಳೋಣ. ನಮಸ್ಕಾರ ಬೀರಪ್ಪ ವಗ್ಗಿ ಅವರ. ನಮಸ್ಕಾರ ಸರ್. ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ವಗ್ಗಿ, ಸಾಕಿನ ತಂಬಾದವ್ರಿ. ನಾನು 40 ವರ್ಷದಿಂದ ಒಕ್ಕಲ್ತನ ಮಾಡ್ಕೋತ ಬಂದಿವು. ಆಮೇಲೆ ಇವಾಗ ದ್ರಾಕ್ಷಿ ಮಾಡಾಕತ್ತೀವಿ. ದ್ರಾಕ್ಷಿ ಒಳಗೆ ಭಾಳ ಚಲೋ ಉತ್ತಮ ಇಳುವರಿ ತೆಗೆದಿವು. ಮತ್ತು ಸಾಧಾರಣ ಎಲ್ಲ ಮಾಡಿದ್ರು ದ್ರಾಕ್ಷಿ ಮಾಡೆಲ್ಗಳೆಲ್ಲ ಹೊಸ ಹೊಸ ನಮೂನಿ ಮಾಡಿವು. ಎಷ್ಟೋ ಮಂದಿ 4-5 ಜಿಲ್ಲಾದ ಮಂದಿ ನೋಡಕ್ಕೆ ಬರ್ಲಾಕತ್ತಾರ. ಮತ್ತು ದ್ರಾಕ್ಷಿ ಚಲೋ ಇದೆ. ಒಂದು 15 ಎಕರೆ ನಿಂಬೆ ಗಿಡ ಮಾಡಿವು. ನಿಂಬೆ ಗಿಡದ ಇಳುವರಿ ಚಲೋ ಅದ. ಎಲ್ಲ ಸಾವಯವ ಕೃಷಿ ಮಾಡ್ತೀವಿ. ನಿಂಬೆ ಗಿಡಕ್ಕೆ ರಾಸಾಯನಿಕ ಏನು ಹಾಕಲಾರ್ದೆ ಗದಿ ನಿಂಬೆಕಾಯಿ ಯಾರಾದರೂ ಬಂದು ನೋಡಬೇಕು, ನೋಡುವಂಥ ನಿಂಬೆ ಗಿಡ ಮಾಡಿವು. ಮತ್ತು ಕುರಿ ದನ ಒಂದು ಎಲ್ಲ ಕಿಲಾರಿ ಆಕಳುಗಳು ಸಾಕಿವು. ಗೌಳಿಯು ಪಂಡ್ರಾಪುರ ಗೌಳಿ ಎಮ್ಮೆ ಸಾಕಿವು. ಹರಿಯಾಣದ ಮುರಾ ಎಮ್ಮೆ ಸಾಕಿವು. ಅಲ್ಲಿಂದ 8 ಜಾತಿ ಕೋಳಿ ಅದಾವ್ರಿ. ಚೀನಿ ಇರ್ಬೋದು, ಟರ್ಕಿ ಇರ್ಬೋದು, ಉಲ್ಟಾ ಪುಚ್ಚ, ಕಡಕ್ನಾಥ, ಒಂದು 8 ಜಾತಿ ಕೋಳಿ ಅದಾವ್ರಿ. ಒಂದು 7-8 ಜಾತಿವು ಕುರಿ ಅದಾವ. ಹಿಂಗಾಗಿ ಒಕ್ಕಲ್ತನದೊಳಗೆ ಒಂದು ಸ್ವಲ್ಪ ಎಲ್ಲರ ಇದ್ರ ನಮೂನಿ ಮುಂದುವರ್ಸ್ಕೊಂಡು ಹೊಂಟಿವಿ ರೀ. ಆದ್ರೆ ಮೊದಲು ನಮ್ಮ ಒಕ್ಕಲ್ತನ ಪೂರ್ವಿ ಇದ್ದೇಳಾಗ ನಮ್ಮ ಒಕ್ಕಲ್ತನ ಭಾಳ ಸಣ್ಣದಿತ್ತು. ಇವತ್ತು ಇದೆಲ್ಲ ಮಾಡೋದ್ರಿಂದ ನಮ್ಮ ಒಕ್ಕಲ್ತನ ಭಾಳ ಮುಂದುವರೆದ. 4 ಮಂದಿ ನೋಡಿ ಕಲಿಯುವಂಥ ತೋಟ ಆಗೈತೆ ರೀ ಸರ್. ಈಗ ಇಂಥ ಒಂದು ದೊಡ್ಡ ಉದ್ಯಮ, ಕೃಷಿ ಉದ್ಯಮ ಅಂತ ಹೇಳಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಅಷ್ಟು ಶಿಸ್ತಿನಿಂದ ನೀವು ಈ ಕೆಲಸವನ್ನು ಮಾಡ್ತಾ ಇದ್ದೀರಿ, ಕಾಯಕವನ್ನು ಮಾಡ್ತಾ ಇದ್ದೀರಿ. ಇಷ್ಟು ನಾವು ಒಂದೇ ಬೆಳೆ ಬೆಳಿಬೇಕು ಅಂತಂದಾಗ ನಮಗೆ ಸಾಕಷ್ಟು ಕಷ್ಟಗಳು ಎದುರಾಗ್ತಾವೆ. ಆದರೆ ಇಲ್ಲಿ ನೀವು ಕೋಳಿ ಸಾಕಣೆ ಮಾಡಿರಿ, ಕುರಿ ಸಾಕಣೆ ಮಾಡಿರಿ, ಅದ್ರ ಜೊತೆಗೆ ದೊಡ್ಡ ದೊಡ್ಡ ಬೆಳೆಗಳನ್ನು ಬೆಳೀತಾ ಇದ್ದೀರಿ. 16 ಎಕರೆಗಳಷ್ಟು ನೀವು ಬೆಳೀತಾ ಇದ್ದೀರಿ. ಅದರೊಳಗೆ ತಂತ್ರಜ್ಞಾನವನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ, ಮಷೀನರಿ ಉಪಯೋಗ ಮಾಡ್ತಾ ಇದ್ದೀರಿ, ಹೊಸ ಹೊಸ ತಂತ್ರಜ್ಞಾನವನ್ನು ಬಳಸಿ ನೀವು ಮಾಡ್ತಾ ಇದ್ದೀರಿ. ಇಷ್ಟು ಸಾಧ್ಯ ಆಗಬೇಕಾಯ್ತಪ್ಪ ಅಂತಂದ್ರೆ ಸಾಕಷ್ಟು ಶ್ರಮ ವಹಿಸಿರಬೇಕು. ಅದಕ್ಕೆ ಒಳ್ಳೆ ಲೆಕ್ಕವನ್ನು ಕೂಡ ನೀವು ಹಾಕಬೇಕಾಗ್ತದೆ. ಲೆಕ್ಕ ಇರಲಾರ್ದೆ ನಾವು ರೈತರು ಇವತ್ತು ಮುಂದೆ ಬರುವುದಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಪ್ರಸಂಗದೊಳಗೆ ಯಾವ ರೀತಿ ನೀವು ಮುಂದಾಲೋಚನೆ ಮಾಡಿ, ಹೌದಪ್ಪ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಕೃಷಿಯೊಳಗೆ ಇಷ್ಟು ಸಾಧನೆ ಮಾಡಬೇಕು ಅನ್ನುವಂಥದ್ದು ಏನಾದರೂ ಮೊದಲು ನಿಮ್ಮ ಮನಸ್ಸಿನೊಳಗಿತ್ತ, ಅಥವಾ ಯಾವ ರೀತಿ ಸಾಧನೆ ಮಾಡಬೇಕು, ಎಲ್ಲಿ ತನಕ ನಾವು ಮುಟ್ಟಬೇಕು ಅನ್ನುವಂಥದ್ದು ಏನಾದರೂ ಮನಸ್ಸಿನೊಳಗಿತ್ತ, ಮತ್ತು ಅದಕ್ಕೆ ಯಾರು ನಿಮಗೆ ಪೋಷಣೆ ಮಾಡಿ ನೀರಿರೋದು ಸಪೋರ್ಟ್ ಮಾಡಿದಂಥವ್ರು? ಸಪೋರ್ಟ್ ಮಾಡಿದವ್ರು ನಮ್ಮ ತಂದೆಯವ್ರಿ. ಒಟ್ಟು ಮಂದಿಯಲ್ಲಿ ಕೂಲಿ ಹೋಗಂಥದ್ದು ಬಿಟ್ಟು ನಿಮ್ಮಲ್ಲಿ ನೀವು ದುಡಿದ್ರೆ ಸಾಕು, ನೀವು ಶ್ರಮಪಟ್ಟು ದುಡಿದ್ರೆ ನಿಮಗೆ ಎದುರಾಗೂ ಕಡಿಮೆ ಇಲ್ಲ ಅಂತೇಳಿ ಮುಂದೆ ಒಂದು 10 ವರ್ಷದಿನ ಕಾಯಿಪಲ್ಯ ಮಾರಿದೀವಿ. ಬದನೆಕಾಯಿ ಇರ್ಬೋದು, ಸೌತೆಕಾಯಿ ಇರ್ಬೋದು. ಸೌತೆಕಾಯಿ ಅದು ನಮ್ಮ ಜಿಲ್ಲಾದೊಳಗೆ ಯಾರು ಬೆಳೆದಿಲ್ಲ, ಅಂಥ ಸೌತೆಕಾಯಿ ಬೆಳೆದೇವು. ಮತ್ತು ಈ ಕಡೆ ಕಡೆ ಬಂದು ನಿಂಬೆಗಿ ತಯಾರು ಮಾಡೀವಿ. ನಿಂಬೆಗಿ ತಯಾರು ಮಾಡಿದರೆ ವರ್ಷಿಗೆ 30-40 ಲಕ್ಷ ರೂಪಾಯಿ ನಿಂಬೆಗಿ ಮಾರ್ತೀವಿ. ಕರಿಬೇವನಗಿ, ಮಾವಿನಗಿ, ಪೆರುವಗಿ ಎಲ್ಲ ಜಾತಿ ಹೋಗಿ ಮಾರ್ತೀವಿ. ಮತ್ತು ನಿಂಬೆಗಿ ಒಳಗೆ ಚಲೋ ಇದ್ದ 4-5 ಜಿಲ್ಲಾದ ಮಂದಿ ಬರ್ತಾರೆ ನಮ್ಮಲ್ಲಿ ನಿಂಬೆಗಿ ಹೋಯಕ. ನಿಂಬೆಗಿದಿಂದ ನಮ್ಮ ಹಂಗೆ ಉತ್ಪನ್ನಗಳು ಹೆಚ್ಚಾಕೋತು. ಅದು ಹೆಚ್ಚಾದ ಹಾಕೋತು ಅದಾಗ 3 ಎಕರೆ ಹೋಗಿ ಇವತ್ತು 120 ಎಕರೆ ನೀರಾವರಿ ಮಾಡ್ತೀವಿ. ಈಗ ಒಕ್ಕಲ್ತನ ನೋಡುವಂಗ ಐತೆ ರೀ. ಮೊದಲು ನಮ್ಮದೇ ಎಲ್ಲ ಭಾಳ ಸಣ್ಣ ಒಕ್ಕಲ್ತನ, ಯಾರು ನಮ್ಮ ಕಣ್ಣಾಗ ಕಾಣ್ತಿಲ್ಲ ಅಂತ ಒಕ್ಕಲ್ತನ ಇತ್ತು. ಇವತ್ತು 120 ಎಕರೆ ಆಸ್ತಿ ಮಾಡಿವು. ಮತ್ತು ಏನು ಬೇಕಾದ ಬೆಳೆ ಇದೇ ಇಲ್ಲ ಅನ್ನುವಂಗಿಲ್ಲ, ಆ ಟೈಪ್ ಮಾಡಿವಿ. ಸಮಗ್ರ ಕೃಷಿ ಒಳಗಿದ್ದೀವಿ. ಎಲ್ಲ ಆಯುರ್ವೇದಿಕ್ ಸಸ್ಯಗಳದಾವ, ಮತ್ತ ಎಲ್ಲಾ ಹಣ್ಣಿನ ಗಿಡಗಳು ಅದಾವ, ಹೂವಿನ ಗಿಡ ಅವ, ಮತ್ತ ಎಲ್ಲಾ ಜಾತಿ ಹೂವಿನ ಗಿಡ ರೀ. ಒಂದು 80 ನಮೂನಿ ಹೂವಿನ ಗಿಡ ಅವ, ಒಂದು 100 ನಮೂನಿ ಆಯುರ್ವೇದಿಕ್ ಸಸ್ಯಗಳದಾವ. ಹಿಂಗ ಆಯ್ತು, ಎಲ್ಲಾ ಜಾತಿ ದನ ಕುರಿ ಎಲ್ಲಾ ಇದು ಐತ್ರಿ. ಹಿಂಗಾಗಿ ಮಾಡ್ಕೋತ ಹೊಂಟಿರಿ ಒಕ್ಕಲ್ತನ. ಮತ್ತ ಈಗ ಇಷ್ಟೆಲ್ಲ ಮಾಡ್ಬೇಕು ಆಯ್ತು ಅಂತಂದ್ರ ಸಮಯ ಬೇಕಾಗ್ತದ, ಅದಕ್ಕೆ ನಾವು ಟೈಮ್ ಕೊಡ್ಬೇಕಾಗ್ತದ, ಮತ್ತ ಲೆಕ್ಕ ಹಾಕ್ಬೇಕಾಗ್ತದ. ಅದನ್ನ ನೀವು ಯಾವ ರೀತಿ ಮಾಡ್ತಾ ಇದ್ರಿ, ಯಾರ ಮಾರ್ಗದರ್ಶನ ಇದರ ಒಳಗಿತ್ತು ಅಂತಂತೀರಿ? ಇದ್ರ ಮಾರ್ಗದರ್ಶನ ಅಂದ್ರೆ ನಾವು ಸಣ್ಣ ಇದ್ದಾಗ ನನಗೊಬ್ಬ ಗುರುಗಳು ಇದ್ರಿ, ಸಿದ್ದಯ್ಯ ವಸ್ತದ ಅಂತೇಳಿ. ಅವ್ರು ನನಗೆ ಹೇಳ್ತಿದ್ರು, ತಮ್ಮ ಹಿಂಗೆ ದುಡ್ದು ಅಂದ್ರೆ ಈ ನಮ್ಮನಿ ದೇವ್ರು ನಿಮ್ಗೆ ಅನ್ನ ಕೊಡ್ತಾನ, ಈ ಟೈಪ್ ದುಡೀರಿ ಅಂತೇಳಿ. ಏನು ಮಾಡಿದ್ರು ಅವರು ಮಾರ್ಗದರ್ಶನದೊಳಗೆ ನಾವು ಹೋದೆವು. ನಮ್ಗೆ ಹೊಲ ಲೆವೆಲ್ ಮಾಡಲಿಕ್ಕೆ ಹಚ್ಚಿದ್ರು, ಮುಂದಿನ ಲೆವೆಲ್ ಮಾಡಿಸ್ತಿದ್ರು. ಎಲ್ಲಾನು ಇಡೀ ಜಾಸ್ತಿ 120 ಎಕರೆನೂ ಜೀರೋ ಲೆವೆಲ್ ಮಾಡೀವ್ರಿ. ನನಗೆ ಏನು ಮಾಡಬೇಕು ಅನ್ನೋ ದಿನ ಈ ಒಂದು 20 ಸಾರಿ ಬಂದು ನಮ್ಮ ಹೊಲಕ್ಕೆ ಬಂದು ನನಗೆ ತೋರಿಸ್ಕೋತ ಹೋಗ್ತಿದ್ರು. ನನಗೆ ನಮ್ಮ ತಂದೆಯವ್ರಿಗಿನ ಅವ್ರು ಹೆಚ್ಚಿಗೆ ಅನುಕೂಲ ಮಾಡಿಕೊಟ್ಟು ನನಗೆಲ್ಲ ಮುಂತರ್ಲಾಕ. ಅವರೇ ಇನ್ನೇನು ಬೆಲೆ ಎಟ್ಟು ಹಾಕ ಹೊಟ್ಟೆ ಕೊಡು, ನಾವು ಉಳಿದೋದು ಕೊಡ್ತಾ ಅಂತೇಳಿ ಎಲ್ಲ ಆಸ್ತಿ ಇಸ್ಕೊಟ್ರು. ನನಗೆ ಅತೀ ಮುಂತಂದವ್ರೆ ಸಿದ್ದಯ್ಯ ವಸ್ತ್ರ ಅಂತೇಳಿ ಅವ್ರು ತೀರಿ ಹೋಗಿದ್ರು. ಈಗ ನನಗೆ ಅವ್ರದಿಂದ ನಾನು ಒಕ್ಕಲ್ತನ ಈ ಟೈಪ್ ಬಂದದ. ಮತ್ತು ನಿಮ್ಮ ಸಾಲಿ ಮತ್ತು ಎಲ್ಲಿ ತನಕ ಕಲ್ತ್ರಿ, ಮತ್ತು ಮುಂದೆ ಹೆಂಗೆ ಕೃಷಿ ಒಳಗೆ ಏನಾದರೂ ಮಾಡಬೇಕು ಅಂತಂದ್ರೆ ಅದರದ್ದು ನಾವು ಜ್ಞಾನ ತಗೋಬೇಕಾಗ್ತದೆ. ಅದನ್ನು ಹೊಸ ತಂತ್ರಜ್ಞಾನ ಏನು ಬಂದಾಗ ಅದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಮ್ಮ ಹೊಲಕ್ಕೆ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತಂದಾಗ ಸಾಕಷ್ಟು ವಿಜ್ಞಾನಿಗಳ ಜೊತೆಗೆ ಸಂಪರ್ಕನೂ ಬೇಕಾಗ್ತದೆ, ಅಧಿಕಾರಿಗಳ ಜೊತೆಗೆ ಸಂಪರ್ಕನೂ ಬೇಕಾಗ್ತದೆ. ಇದನ್ನೆಲ್ಲ ಯಾವ ರೀತಿ ಮಾಡ್ಕೊಂಡ್ರಿ? ಇದು ನಾನು ಶಾಲೆ ಕಲ್ತಿಲ್ಲ, ಶಾಲೆಗೆ ಹೋಗಿಲ್ಲ. ಮತ್ತೆ ಈಗ ನಮ್ಮ ಕೃಷಿ ಅಧಿಕಾರಿಗಳು ನಮ್ಮ ಸಾಹೇಬ್ರು ಅದಾರಲ್ಲ, ಅವ್ರ ಬಾಯಿಲೆ ಕೇಳಿ ಅವ್ರು ಏನು ಹೇಳ್ತಾರೆ ಅವ್ರ ಮಾರ್ಗದರ್ಶನದೊಳಗೆ ಹೋಗಿ ಇದು ಮಾಡೀವ್ರಿ. ಆಯಿತು, ನಮಗೆ ಓದಾಕ ಬರೋಕೆ ಏನು ಬರೋಂಗಿಲ್ಲ, ಒಟ್ಟು ಏನು ಮಾಡಬೇಕು ಅನ್ನೋದು ಧ್ಯಾನ ಐತಿ. ಆ ಟೈಪ್ ಮಾಡೀವು. ಮತ್ತು ಅದಕ್ಕೆ ಏನು ತಿಳುವಳಿಕೆ ಬೇಕು ಶಾಣ್ಯರು ಕೇಳಿವ್ರಿ. ನಮ್ಮ ಪಟ್ಟಣ ಶೆಟ್ಟಿ ಸಾಹೇಬ್ರಾದ್ರು, ಮತ್ತು ಹಿಂಗೆ ಯಾರು ನಮ್ಮ ಗ್ರಾಮ ಸೇವಕರು ಇಂಥವ್ರೆಲ್ಲರೂ ನಮ್ಗೆ ಕೆಲವೊಂದು ತೋಟಕ್ಕೆ ಬಂದು ಬಂದು ಹೇಳಿ ತೋರಿಸಿ ನಮ್ಗೆ ಅವರೆಲ್ಲ ಹಿಂಗೆ ಮಾಡಿರಿ ಹಿಂಗಾಗ್ತದೆ ಹಿಂಗೆಲ್ಲ ನಮಗೆ ಭಾಳಷ್ಟು ಇದು ಹೇಳಿದರು. ಅವರು ಇದರಿಂದ ಮಾಡ್ಕೋತ ಹೊಂಟೀವ್ರಿ, ಇಂಥ ಮಷಿನ್ ತೊಗೋಬೇಕು, ಇಂಥ ಸಾಮಾನು ತೊಗೋಬೇಕು, ಇದು ಒಕ್ಕಲ್ತನಕ್ಕೆ ಅನುಕೂಲ ಆಗ್ತದೆ. ಹಿಂಗೆ ಅಂದ ಬಳಿಕ ಅವ್ರು ಇದ್ರೊಳಗೆ ಹೊಂಟೀವ್ರಿ. ನಾವು ಶಾಲೆ ಕಲ್ತಿಲ್ಲ ಅಂದ್ರು ಕಲ್ತವ್ರು ನಮ್ಗೆ ಎಲ್ಲ ಅದು ಇದು ತೋರಿಸ್ಯಾರ, ಹಾದಿ ತೋರಿಸ್ಯಾರ, ಅದ್ರ ಮೇಲೆ ಹೊಂಟೀವಿ ಸರ್. ಮತ್ತು ಇದನ್ನೆಲ್ಲ ದಿವಸ ಇದರೊಳಗೆ ಇರಬೇಕಾಗ್ತದೆ. ನೀವು ಹೊಲದೊಳಗೆ ಮನೆ ಮಾಡಿ ಇದ್ದೀರಿ ಅಂತಂದ್ಮೇಲೆ ನಿಮ್ಮ ಕುಟುಂಬದವರು ಸಹಿತ ಎಲ್ಲರೂ ಇಲ್ಲೇ ಇದ್ದಾರೆ, ಅಣ್ಣ ತಮ್ಮಂದರು ಕೂಡಿ ನೀವು ಎಲ್ಲ ಕೆಲಸ ಮಾಡ್ತಾ ಇದ್ದೀರಿ. ಇಷ್ಟೆಲ್ಲ ಮಾಡಬೇಕು ಅಂತಂದರೆ ಟೈಮ್ ಹಂಚ್ಕೋಬೇಕಾಗ್ತದೆ, ಈ ಕೆಲಸಕ್ಕೆ ಇಷ್ಟು ಈ ಕೆಲಸಕ್ಕೆ ಇಷ್ಟು ಅಂತ. ಮತ್ತು ಕೃಷಿ ಒಳಗೆ ಹಿಂಗೆಲ್ಲ ಯಾವುದು ಟೈಮ್ ಹೇಳಿ ಬರೋಂಗಿಲ್ಲ, ವಾತಾವರಣದ ಮೇಲೆ ಸಾಕಷ್ಟು ಅವಲಂಬನೆ ಆಗಬೇಕಾಗ್ತದೆ. ಹೆಚ್ಚು ಕಡಿಮೆ ಆಯ್ತಪ್ಪ ಅಂತಂದ್ರೆ ಅಲ್ಲೂ ಕೂಡ ನಾವು ನಮ್ಮ ಸಮಯವನ್ನು ಬೇರೆ ಕಡೆ ಕೊಡಬೇಕಾಗ್ತದೆ. ಇಂಥ ಒಂದು ಸಂದರ್ಭದೊಳಗೆ ನೀವು ಯಾವ ರೀತಿ ದಿನ ದಿನ ಕೆಲಸ ಮಾಡ್ತಾ ಇದ್ದೀರ? ನಾವು ಏನು ಮಾಡ್ತೀವಿ ಸರ್, ಈಗ ನಾಳೆ ಏನು ಮಾಡಬೇಕು ಅನ್ನೋದು ಎಲ್ಲ ಅಣ್ಣತಮ್ಮ ಹೊತ್ತು ಮುಡಿಗಿ ಊಟ ಮಾಡಕ್ಕೆ ಕುಂದ್ರಾಕಿ ನಮ್ಮದಲ್ಲ ಓಸು ಮಂದಿ ಕೂಡಿ ಕೂತು ಮಾತಾಡ್ತೀವಿ ಮಕ್ಕಳಿಗೆ ಅದೆಲ್ಲ ಬಲ್ಯಾಕ ಹಾಕೊಂಡು. ನಾಳೆ ನೀ ಇದು ಮಾಡಬೇಕು, ನೀ ಇದು ಮಾಡಬೇಕು, ನಾ ಇಂಥಲ್ಲಿ ಹೋಗ್ತೀನಿ, ಹಿಂಗೆಲ್ಲರೂ ಮೊದಲೇ ದಿನಾನೇ ಲೆಕ್ಕ ಹಾಕೋತೀವಿ. ಹಾಕೊಂಡು ಮರುದಿನ ಮುಂಜಾನೆ ತಮ್ಮ ತಮ್ಮ ಕೆಲಸಕ್ಕೆ ತಾವು ಹೋಗ್ತಾರೆ. ಅದರೊಳಗೆ ಏನಾರೇ ಅದು ಬಿಟ್ಟು ಮತ್ತೊಂದು ಮಾಡುವಂಗೆ ಬಂತು ಅಂದ್ರೆ ಮತ್ತೆ ಆಳಾಗ ಒಂದು ಬದಲಾವಣೆ ಮಾಡಿ ಒಂದಕ್ಕೆ ಹೋಗ್ತೀವಿ. ಓಸು ಮಂದಿ ಒಟ್ಟು ಸಂಜೆ ಮಾಡಿ ಕೂತು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಎಲ್ಲ ಅಣ್ಣತಂಬರು, ಮತ್ತೆ ಎಲ್ಲ ಹೊರಗಿದ್ದವರು ಅಣ್ಣತಂಬರು ಜೋಡಿ ಮಾತಾಡ್ತೀವಿ. ಸಂಜೆ ಮಾಡಿ ನಾಳೆ ನೀವೇನು ಮಾಡ್ತೀವಿ, ನೀವೇನು ಮಾಡ್ತೀರಿ, ಎಲ್ಲಿ ಕೂಡೋದು ತೋಳೋದು ಯಾವುದೇ ಇರಲಿ, ಒಟ್ಟು ಮುಂದೋಚನೆ ವಿಚಾರ ಮಾಡ್ತೀವಿ. ಅದಕ್ಕೆ ನಾಳೆ ಏನು ಮಾಡ್ಬೇಕು ಅನ್ನೋದು ಇವತ್ತು ಸಂಜೆ ಮಾಡಿ ವಿಚಾರ ಮಾಡಿ ಮರುದಿನ ಮುಂಜಾನೆ ಆ ಕೆಲಸಕ್ಕೆ ಹೋಗ್ತೀವಿ. ಹಿಂಗೆ ವಿಚಾರ ಮಾಡಿ ಹೋಗೋದ್ರಿಂದ ಯಾ ಕೆಲಸನೂ ನಡುವು ನಿಂದ್ರಂಗಿಲ್ಲ, ಮಾಡಬೇಕಾಗೋದು ಕೆಲಸ ಮಾಡೋ ದಿನಾನೇ ಮುಗೀತದ. ಮತ್ತು ಅದು ಏನು ಮಾಡಲಾರ್ದೆ ಅವಾಗ ಕೆಲಸ ಮಾಡ್ಲಿಕ್ಕೆ ಹೊಂಟಿವಿ ಅಂದ್ರೆ ಇದು ಬಿಡು ಅದು ಮಾಡು ಅದು ಬಿಡು ಇದು ಮಾಡತ್ತದ. ಅದಕ್ಕೆ ಇದು ಅಡ್ವಾನ್ಸ್ ನಾವು ಕೂತು ಮಾತಾಡಿ ಅದ್ರ ಬಗ್ಗೆ ಇದು ಮಾಡೋದ್ರಿಂದ ಯಾವುದೂ ತೊಂದರೆ ಆಗಂಗಿಲ್ಲ, ನಮ್ಗೆ ಅಗದಿ ಸರಳವಾಗಿ ನಮ್ಮ ಕೆಲಸ ಮುಗಿದು ಬಿಡ್ತಾರೆ. ಮತ್ತು ಒಡ್ ಪ್ರತಿನಿತ್ಯ ದಿನ ಹೊತ್ತು ಮುಣಿಗಿ ಈಗ ಹ್ಯಾಂಗೆ ಒಂದು ಆಫೀಸ್ನಾಗ ಮೀಟಿಂಗ್ ಮಾಡ್ತಾರಲ್ಲ ಹಂಗೆ ನಾವು ದಿನ ಮೀಟಿಂಗ್ ಮಾಡ್ತೀವಿ. ಹೊತ್ತು ಮುಣಿಗೆ ಎಲ್ಲರೂ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಇದ್ದಾಗ ಏನು ಮಾಡಬೇಕು ಅನ್ನುವಂಥದ್ದು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲರೂ ಏನೇನು ಮಾಡಬೇಕು ಅವ್ರ ಜವಾಬ್ದಾರಿ ವಹಿಸ್ತೀನಿ. ನೀ ಇದು ಮಾಡಿ ನೀ ಇದು ಮಾಡುತ್ತೆ ಎಲ್ಲರಿಗೆ ಇದು ಮಾಡಿಸೋದ್ರಿಂದ ಮುಂಜಾನೆ ತಮ್ಮ ತಮ್ಮ ಕೆಲಸಕ್ಕೆ ಹೇಳೋಣ ಜಳಕ ಮಾಡೋಣ ಊಟ ಮಾಡಿ ತಮ್ಮ ಕೆಲಸಕ್ಕೆ ತಾವು ಹೋಗ್ತಾರೆ ರೀ. ನಮ್ಮ ಕೆಲಸಗಳು ಹೊತ್ತು ಮುಗಿದಾಗ ಏನು ಮಾಡ್ಬೇಕಂದ್ರೆ ಮುಗಿತಾವ, ಮುಗಿಸ್ಕೊಂಡು ಮತ್ತೆ ಮುಂದಿನ ಕೆಲಸ ಮತ್ತೆ ಮರದಿನ ಹಿಂಗೆ ಮಾಡ್ಕೋತ ಹೋಗ್ತೀವಿ ಸರ್. ಈಗ ನಾವು ಏನೋ ಒಂದು ಯೋಜನೆ ಮಾಡಿರ್ತೀವಿ, ಪ್ಲ್ಯಾನ್ ಮಾಡಿರ್ತೀವಿ ಇವತ್ತು ಇದನ್ನು ಮಾಡಬೇಕು ಅಂಥೇಳಿ, ಕೆಲವೊಮ್ಮೆ ಯಾವುದೋ ಕಾರಣಕ್ಕೆ ಆಗಂಗಿಲ್ಲ. ಅಂಥ ಸಂದರ್ಭದೊಳಗೆ ಅದು ಮಾಡಲೇಬೇಕಾಗಿರ್ತೈತಿ ಅವತ್ತು, ಆದರೆ ಅಂಥ ಸಂದರ್ಭದೊಳಗೆ ಆಗಲಿಲ್ಲ ಅಂತಂದಾಗ ಅವಾಗ ಏನು ಮಾಡ್ತೀರಿ? ಏನು ಅವಾಗ ಏನು ಮಾಡ್ತೀವಿ ಸರ್, ಅದು ಅನ್ವೇರ್ ಟೈಮ್ಗೆ ಆಗಲಿಲ್ಲ ಅಂದ್ರೆ ಅದು ಎಕ್ಸ್ಟ್ರಾ ಟೈಮ್ ತೊಗೊಂಡು ಕಡೆಗೆ ರಾತ್ರಿಯೇ ಕಲ್ದು ಅದು ಮಾಡಿ ಮುಗಿಸ್ಬಿಡ್ತೀವಿ. ಅದು ರಾತ್ರಿ 8 ಟೈಮ್ ಆಗಲಿ ಅದು ಕೆಲಸ ಮಾಡೇ ಹೊಳಿ ಮತ್ತು ಊಟಕ್ಕೆ ಬರ್ತೀವಿ. ಮತ್ತು ಅದು ಮಾಡೋ ಕೆಲಸ ಮಾಡಲಿಲ್ಲ ಅಂದ್ರೆ ನಡುವ ಅದು ಇದು ಫೇಲ್ ಆಗ್ತದೆ ರೀ. ಅದಕ್ಕಾಗಿ ಅದು ಕೆಲಸ ರಾತ್ರಿ ಟೈಮಾಗೆ ಆಗಲಿ ಹೆಚ್ಚಾಗಿ ಟೈಮ್ ತೊಗೊಂಡು ಒಟ್ಟು ಅವತ್ತು ಕೆಲಸ ಮುಗಿಸಿ ಮುಂದಿನ ಕೆಲಸಕ್ಕೆ ಹೋಗ್ತೀವಿ. ಬೀರಪುರ ಇಲ್ಲಿ ನೋಡಿದ್ರೆ ಎಲ್ಲ ವೈವಿಧ್ಯಮಯವಾದಂತಹ ಜೀವ ಇದ್ದಾರೆ. ಈ ಕಡೆ ದ್ರಾಕ್ಷಿನೂ ಮಾಡಿರಿ, ಹಣ್ಣಿನ ಗಿಡಗಳನ್ನು ಬೆಳೆಸಿರಿ, ನಿಂಬಿ ಮಾಡಿರಿ, ನಿಂಬಿ ಒಳಗೆ ಸಾಕಷ್ಟು ನರ್ಸರಿ ಮಾಡಿ ಎಲ್ಲ ಸಸಿಗಳನ್ನು ಮಾರಾಟ ಮಾಡಿರಿ, ಅಗಿ ಮಾರಾಟ ಮಾಡಿರಿ, ಅದ್ರ ಜೊತೆಗೆ ಪಶುಪಾಲನೆ ಇವೆಲ್ಲ ಮಾಡ್ತಾ ಇದ್ದೀರಿ. ಆಮೇಲೆ ಇಂಥ ಒಂದು ಸಂದರ್ಭದೊಳಗೆ ನಿಮಗೆ ದ್ರಾಕ್ಷಿಯಿಂದ ಕೂಡ ಸಾಕಷ್ಟು ಲಾಭ ಬಂದಿದೆ, ಸಾಕಷ್ಟು ಮಾಡ್ತಾ ಇದ್ದೀರಿ ದ್ರಾಕ್ಷಿ ಕೂಡ. ಹಿಂಗಾದಾಗ ಇವಿಷ್ಟೆಲ್ಲ ಯಾಕೆ ಮಾಡಬೇಕಪ್ಪ, ನಾವು ದ್ರಾಕ್ಷಿ ಒಂದೇ ಮಾಡಿದ್ರೆ ಸಾಕು, ನಿಂಬಿ ಒಂದೇ ಮಾಡಿದ್ರೆ ಸಾಕು, ಇದರೊಳಗೆ ನಾವು ಸಾಕಷ್ಟು ಅಭಿವೃದ್ಧಿ ಹೊಂದಬಹುದಲ್ಲ ಅನ್ನುವಂಥ ವಿಚಾರ ಎಂದಾದರೂ ಬಂದದನ? ಇಷ್ಟೆಲ್ಲ ಯಾಕೆ ಮಾಡ್ಕೊಳ್ಬೇಕು? ಯಾಕಪ್ಪ ಅಂತಂದ್ರೆ ಎಲ್ಲದಕ್ಕೂ ನಾವು ಟೈಮ್ ಕೊಡಬೇಕು, ಎಲ್ಲದಕ್ಕೂ ಬೇರೆ ಬೇರೆ ನಾವು ಪದ್ಧತಿಗಳನ್ನು ಅನುಸರಣೆ ಮಾಡಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಕುರಿ ಸಾಕಣೆ ಮಾಡೋದು ಬೇರೆ, ಎತ್ತುಗಳನ್ನ ಮಾಡೋದು ಬೇರೆ, ಎಮ್ಮೆಗಳನ್ನ ಮಾಡೋದು ಬೇರೆ, ಆಮೇಲೆ ಈ ಹೊಲದ ಕೆಲಸ ಬೇರೆ. ಇಂಥ ಒಂದು ವಿಚಾರ ಇದ್ದಾಗ ನಿಮಗೆ ಯಾವಾಗಾದರೂ ಅನಿಸ್ಲಿಲ್ಲ, ಇಲ್ಲ ಒಂದೇ ದ್ರಾಕ್ಷಿ ಒಂದೇ ಸಾಕಲ್ಲ, ಇದನ್ನೇ ನಾವು ಡೆವಲಪ್ ಮಾಡೋಣ ಅನ್ನುವಂಥ ಭಾವನೆಗಳು ಯಾವಾಗಾದರೂ ಬಂದಿಲ್ಲ? ಅಂತ ಭಾವನೆ ಬಂದಿಲ್ಲ ಸರ್. ಯಾಕಂದ್ರೆ ನಮಗೆ ಕುರಿ ದನ ಮತ್ತು ಎಲ್ಲ ಥರದ್ದು ಬೆಳೆ ಮಾಡೋದ್ರಿಂದ ಮನಸ್ಸಿಗೆ ಸಮಾಧಾನ ಆಗ್ತದೆ. ನಮ್ಮ ದನಗಳು ಇಂಥ ಆಕಳ ಸಾಕಿನಿ, ಇಂಥ ಕುರಿ ಕೋಳಿ ಸಾಕಿನಿ, ಇಷ್ಟು ನಮೂನಿ ಬೆಳೆ ಮಾಡೀನಿ, ಮತ್ತು ಇಟ್ಟು ಬೆಳೆ ಒಂದ್ರಕ್ಕಿಂತ ಒಂದು ಚಲೋ ಬರೋದು ಹೇಳಾಗ, ಒಂದೇ ಮಾಡಿದ್ರೆ ಅಕಸ್ಮಾತ್ ಏನಾರ ಆಗಿ ಲುಸ್ಕಾನ ಆಯಿತು ಅಂದ್ರೆ ನಮ್ಮ ಇಂಥ ದೊಡ್ಡ ಒಕ್ಕಲ್ತನದೊಳಗೆ ಏನಾರ ಪೆಟ್ಟು ಬೀಳ್ತದ. ಸಮಗ್ರ ಕೃಷಿ ಎಲ್ಲಾನೇ ಇಟ್ಟಿಟ್ಟು ಮಾಡಿದ್ರೆ ಯಾವುದು ಒಂದು ಕೈ ಕೊಟ್ಟರು ಒಂದು ಕೈ ಹಿಡಿತದ, ಯಾವುದು ಹಿಂದೆ ಬಿಡಂಗಿಲ್ಲ. ಹಿಂಗಾಗಿ ಎಲ್ಲಾನು ಮಾಡ್ತೀವಿ, ಹಾಗೆ ಎಲ್ಲ ಸಸಿನೂ ಮಾಡ್ತೀವಿ, ಮತ್ತು ಎಲ್ಲ ಬೆಳೆಗಳು ಮಾಡ್ತೀವಿ. ಒಂದು ಬೆಳೆ ಅಕಸ್ಮಾತ್ ಇದು ಆದ್ರೂ ಎಣ್ಣೆ ಬೆಳೆ ಒಟ್ಟು ಬಿಡಂಗಿಲ್ಲ. ಹಿಂಗಾಗಿ ಸಮಗ್ರ ಕೃಷಿ ಎಲ್ಲಾನೇ ಮಾಡ್ತೀವಿ. ಹಣ್ಣಿನ ಗಿಡನೂ ಮಾಡ್ತೀವಿ, 108 ಹಣ್ಣಿನ ಗಿಡಗಳು ಹಚ್ಚೀವಿ ರೀ. ಯಾವ ಸೀಸನ್ಗೆ ಯಾವ ಹಣ್ಣು ಬರ್ತದೆ ಆ ಹಣ್ಣು ನಮ್ಮಲ್ಲಿ ಐತಿ. ಯಾವ ಮಾಸದೊಳಗೆ ಯಾವ್ಯಾವ ಹಣ್ಣು ಬರಬೇಕತ್ತವಲ್ಲ ಆ ಹಣ್ಣನ ಗಿಡ ಎಲ್ಲ ಗಿಡ ಅವ. ಅದಕ್ಕಾಗಿ ಎಲ್ಲ ಸಮಗ್ರ ಕೃಷಿ ಅಂತೇಳಿ ಎಲ್ಲಾನೇ ಮಾಡ್ಲಿಕ್ಕೆ ನಮಗೆ ಭಾಳ ಇಷ್ಟ ಆಯ್ತು. ಒಂದು ಮಾಡೋದ್ರಿಂದ ಅದು ಒಂದು ಅಕಸ್ಮಾತ್ ಏನೋ ಆಗಿ ಹೋಯ್ತು ಅಂದ್ರೆ ಅದು ಒಂದು ವರ್ಷ ಹಂಗೆ ಕುಂದಿರ್ಬೇಕು. ಈ ಎಲ್ಲ ಮಾಡೋದ್ರಿಂದ ಅದು ಹೋಯ್ತ ಇದು ತಗೋ ಹಿಂಗೆ ಒಂದಾಗನ ಒಂದು ಅನುಕೂಲ ಆಗ್ತೈತೇಳಿ ಎಲ್ಲಾನೇ 12 ತಿಂಗಳ 12 ಟೈಪ್ ಪೀಕ್ಗಳು ಮಾಡಿವ್ರು. ಬೀರಪ್ಪರ, ನಿಮ್ಮ ಆಸಕ್ತಿಗೆ ಖುಷಿ ಆಗ್ತದ ಒಬ್ಬ ರೈತನ ಹೊಲದೊಳಗೆ ಇಷ್ಟೆಲ್ಲ ಜೀವ ವೈವಿಧ್ಯ ಐತೆ ಅಂತೇಳಿ. ತಾವು ಯಾಲಕ್ಕಿ ಗಿಡವನ್ನು ಸಹಿತ ಬೆಳೆಸಿರಿ, ಅಡಿಕೆಯನ್ನು ಬೆಳೆಸಿರಿ, ಆಮೇಲೆ ಸಾಕಷ್ಟು ಔಷಧೀಯ ಗಿಡಗಳನ್ನು ಬೆಳೆಸಿರಿ. ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಬೆಳೆಯುವಂತಹ ಏನು ಬೆಳೆಗಳದಾವ? ಈಗೇನು ದ್ರಾಕ್ಷಿ ತಾವು ಬೆಳೀತಾ ಇದ್ದೀರಿ, ಸಾಮಾನ್ಯವಾಗಿ ನಮ್ಮ ಏರಿಯಾದೊಳಗಂತೂ ಬೆಳೆಯುವಂಥದ್ದು ನಮ್ಮದೇ ಬೆಳೆ ಅದು. ಈಗ ಯಾಲಕ್ಕಿ ಬೆಳೆಯುವಂಥದ್ದು, ಅಡಿಕೆ ಬೆಳೆಯುವಂಥದ್ದು, ಇಂಥ ಪ್ರಯೋಗಗಳನ್ನು ಯಾಕೆ ಮಾಡ್ತಾ ಇದ್ದೀರಿ ತಾವು? ಅಂದ್ರೆ ಸರ್, ನಾವು ಹಿಂಗ ಪ್ರವಾಸಕ್ಕೆ ಕಡೆ ಹೋದಾಗ ಕೆಲವಂಥವ್ಲಿ ಎಲ್ಲ ಅಡಿಕೆ ಗಿಡ ನೋಡಿವು, ಅಡಿಕೆ ಬೆಳೆದಿವು. ನಾವು ಮಾಡಿದ್ರೆ ಯಾಕೆ ಬೆಳೆಯಂಗಿಲ್ಲ, ನಮ್ಮಲ್ಲಿ ಮಾಡ್ಲಾದಕ್ಕೆ ಬೆಳೆದಿಲ್ಲ. ಎಲ್ಲರೂ ನಮ್ಮ ಭಾಳ ಬಿಸಿಲದ ನಮ್ಮ ದೇಶ ನಮ್ಮಲ್ಲಿ ಬೆಳೆಯಂಗಿಲ್ಲ ತಗ, ಯಾಕೆ ಬೆಳೆಯಂಗಿಲ್ಲ, ನಾವು ಮಾಡಿ ನೋಡೋಣ ಅಂತೇಳಿ ಅಡಿಕೆ ಗಿಡ ಹಚ್ಚಿ ನೋಡಿವು, ಅಡಿಕೆ ಚಲೋ ಬಂದೈತಿ. ಈಗೇನು ಅಡಿಕೆ ಬೆಳೀತಾರ ಅವ್ರಕಿನ್ನ ನಮ್ಮಲ್ಲಿ ಚಲೋ ಬಂದದ. ಹಲಸಿನ ಗಿಡ ಹಚ್ಚಿ ಹಲಸು ಅಲ್ಲಿಕಿನ್ನ ನಮ್ಮಲ್ಲಿ ಭಾಳ ಚಲೋ ಕ್ವಾಲಿಟಿ ಬಂದೈತಿ. ಕಂಡಾಡಿ ತಿನ್ನಕ್ ಕ್ಷಮೆ ಐತ್ರಿ. ಆಮೇಲೆ ಏಲಕ್ಕಿ ಹೆಚ್ಚಿವು, ಏಲಕ್ಕಿ ಅವರಲ್ಲಿ ಇನ್ನ ಜಿನಗ್ ಬರ್ತಾವ ನಮ್ಮಲ್ಲಿ, ಏಲಕ್ಕಿ ಅದಕ್ಕಿನ್ನ ಚಲೋ ಗಿಡ ಬಂದವ. ಏಲಕ್ಕಿ ಬಾಳಿ ಹೆಚ್ಚಿವು, ಏಲಕ್ಕಿ ಬಾಳಿ ಎಲ್ಲಕ್ಕಿನ್ನ ಚಲೋ ಬಂದವ. ಯಾವುದೇ ಅಲ್ಲಿ ಏನು ಮಲೆನಾಡದಾಗ ಬೆಳೀತಾರ ಅವ್ರು ಬೆಳಿ ನಮ್ಮ ಕಾವು ಪ್ರದೇಶಕ್ಕೆ ಅವ್ರಕಿನ್ನ ಚಲೋನೇ ಬರ್ತಾವ. ಅಂದ ಮಾಡ್ಲಾದಕ್ಕೆ ಅದು ಬೆಳೆಯಲ್ಲ ಇದು ಬೆಳೆಯಲ್ಲ ಅಂದಾಗ ಮಾಡಿದ್ರೆ ಎಲ್ಲಾನೇ ಬೆಳೀತು. ಏನು ಅಲ್ಲಿ ಏನು ಬೆಳೀತದೆ, ಇಡೀ ನಾಗಮೂಲ್ ದೇಶ ಸುತ್ತ ಏನು ಬೆಳೀತದೆ ಅದು ನಮ್ಮಲ್ಲಿ ಎಲ್ಲಾನೇ ಬೆಳೀತದೆ. ಅದಕ್ಕಾಗಿ ನಾವು ಎಲ್ಲ ಟೈಮ್ ಮಾಡೋ ಸಂಬಂಧ ಎಲ್ಲ ಬೆಳೆದೀವಿ. ಈಗ ಇಂಥ ಒಂದು ಕೆಲಸದೊಳಗೆ ಸಾಕಷ್ಟು ಕೆಲಸಗಾರ ಬೇಕಾಗ್ತಾರೆ, ಕೂಲಿ ಆಳುಗಳು ಬೇಕಾಗ್ತಾರೆ, ಅದು ವಿಶೇಷ ಕೌಶಲ್ಯ ಇರುವಂಥವ್ರು. ಹಾಂ, ಈಗ ದ್ರಾಕ್ಷಿ ಮಾಡಬೇಕಾಯ್ತಪ್ಪ ಅಂದ್ರೆ ಕೌಶಲ್ಯ ಇರುವಂಥವ್ರು ಬೇಕು, ನಿಂಬೆ ಸಸಿ ಮಾಡಬೇಕಂದ್ರೆ ಕೌಶಲ್ಯ ಇರುವಂಥವ್ರು ಬೇಕು. ಇವನ್ನೆಲ್ಲ ನೀವು ಹೆಂಗೆ ನಿಭಾವಣೆ ಮಾಡ್ತಾ ಇದ್ರಿ? ಇದು ಈಗ ದ್ರಾಕ್ಷಿ ಒಳಗೆ ಕೆಲಸ ಮಾಡಬೇಕಾದ್ರೆ ದ್ರಾಕ್ಷಿ ಒಳಗೆ ಅದು ಯಾರು ಅದ್ರ ಅನುಭವದ ಅವ್ರನ್ನ ಟೀಮ್ ತರಿಸ್ತೀವಿ ರೀ ನಾವು. ದ್ಯಾಬೇರಿ ಮದಭಾವಿ ಎಲ್ಲಿ ದ್ರಾಕ್ಷಿ ಏರಿಯಾದ ಅಲ್ಲಿ ಮಂದಿನ ತಂದು ಅದು ಕೆಲಸ ಮಾಡ್ತೀವಿ. ನಿಂಬೆಯಾಗಿ ಮಾಡ್ಬೇಕಾದ್ರೆ ನಮ್ಮ ಇಂಡಿ ತಾಲೂಕು ಇಡೀ ನಮ್ಮ ಇಸ್ವದೊಳಗೆ ಇಂಡಿ ತಾಲೂಕಿನ ನಿಂಬೆ ಗಿಡಕ್ಕೆ ನಂಬರ್ ಒಂದು ಐತಿ. ನಿಂಬೆ ಕೆಲಸ ಮಾಡೋರು ನಮ್ಮಲ್ಲಿ ಆಗ ನಾವು ಅವ್ರ ತೊಗೊಂಡು ನಿಂಬೆ ಕೆಲಸ ಮಾಡ್ತೀವಿ. ನಿಂಬೆಯಾಗಿ ಮಾಡೋದಾಲಿ, ನಿಂಬೆಕಾಯಿ ಕೀಳೋದಾಲಿ, ಹಿಂಗೆ ನಿಂಬೆ ಗಿಡದ ಕೆಲಸ ನಮ್ಮಲ್ಲಿ ಅವ್ರು ತೊಗೊಂಡು ಮಾಡ್ತೀವಿ. ದ್ರಾಕ್ಷಿಗೆ ವಿಶೇಷ ಬೇರೆ ಕಡೆ ಅವ್ರು ತಂದ್ಕಿಂತ ಕೆಲಸ ಮಾಡ್ತೀವಿ. ಅವರು ಅದಕ್ಕೆ ಬೇಕಾದವ್ರಿಗೆ ಬಂದರು ಅಂದ್ರೆ ಅದಕ್ಕೆ ಏನು ಹೇಳಿಸ್ಕೊಳ್ಳೋದು ಕೆಲಸ ಮಾಡ್ತಾರೆ ರೀ. ಅದಕ್ಕೆ ಬೇರೆ ಕಡೆ ಆಳು ತರ್ತೀವಿ, ಒಂದೊಂದು ಯಾವ್ಯಾವ ಪೀಕಿಗೆ ಎಲ್ಲಿ ಆಳು ತರಬೇಕು ಅಲ್ಲಿ ತಂದು ಮಾಡ್ತೀವಿ. ಈಗ ನಿಮ್ಮ ಮನೆಯೊಳಗೆ ದೊಡ್ಡವರಂತೂ ತಾವೆಲ್ಲ ಒಕ್ಕಲ್ತನದೊಳಗೆ ತೊಡಕೊಂಡಿರಿ, ಈ ಸಣ್ಣವರು ಏನಿದ್ದಾರೆ, ಹುಡುಗರು ಇದ್ದಾರೆ, ಅವ್ರಿಗೂ ಕೂಡ ತಾವು ಕಲಿಸ್ತಾ ಇದ್ದೀರಿ. ಮುಂದಿನ ಒಂದು ಕೃಷಿ ಬದುಕು ಅವರಿಗೆ ಸರಿಯಾಗಿ ತಿಳುವಳಿಕೆ ಬರಲಿ, ಅವರು ಕೂಡ ಮುಂದುವರೆಸ್ಕೊಂಡು ಹೋಗಲಿ ಅಂಥೇಳಿ ಅವರಿಗೂ ಕೂಡ ಇದೇ ರೀತಿಯಾಗಿ ಶಿಕ್ಷಣ ಕೊಡ್ತಾ ಇದ್ದಿರ್ತಾವೆ. ಸರ, ಈಗ ನಮ್ಮ ಮಕ್ಕಳೆಲ್ಲರೂ ನಾವು ಒಕ್ಕಲ್ತನ ಮಾಡೋದು ಸಿನಿಮಾ ಮಾಡ್ದಂಗಾಗತ್ತದ ನಮ್ಮ ಮಕ್ಕಳಿಗೆಲ್ಲ. ನಾವು ಸಿನಿಮಾನು ಏನು ನೋಡಿ ಏನು ಬಂಗಾರ ಮನ್ಸಿ ಅದು ಸಿನಿಮಾ ನೋಡ್ತಾರಲ್ಲ, ಹಂಗಾಗತ್ತು. ನಮ್ಮ ಮಕ್ಕಳು ಶಾಲಿ ಹೋಗಿ 8th 9th ಶಾಲಿ ಕಲಿತು, ನಾವು ಶಾಲಿ ಹೋಗಲಪ್ಪ, ನಾವು ಒಕ್ಕಲ್ತನೇ ಮಾಡ್ತೀನಿ, ನನಗೆ ಒಕ್ಕಲ್ತನದಾಗ ಭಾಳ ತೃಪ್ತಿ ಐತಿ, ನನಗೆ ಒಕ್ಕಲ್ತನದಾಗೆ ಇದು ಓದತ್ತೇಳಿ ಎಲ್ಲ ಮಕ್ಕಳು ಶಾಲಿ ಬಿಟ್ಬಿಟ್ಟು ಒಕ್ಕಲ್ತನಕ್ಕೆ ಬರಲಾಗತ್ತೆ. ನಮ್ಮ ಆಸೆ ಏನು, ಒಂದು 10th ನಾನು ಶಾಲಿ ಕಲ್ತಿಲ್ಲ, ನೀವಾಗ ಶಾಲಿ ಕಲಿತು ಸ್ವಲ್ಪ ನಿಮ್ಮ ಓದಾಟ ಬರೆಯಟ್ಟಾರೆ ಕಲಿಯರತ್ತ ಹೇಳಿ ಒಂದ್ ಹತ್ತನೇತೆ ಕಲ್ಸಿದ್ರು ಎಂಟನೇತೆ ಒಂಬತ್ತನೇತೆಕ ಮಕ್ಳು ಬಿಟ್ಬಿಟ್ಟು ಬಂದು ಎಲ್ಲಾರು ಒಕ್ಕಲು ತಂದ ಮೇಲೆ ಆಸಕ್ತಿ ಇದೆ ನಮ್ಮಲ್ಲಿ. ನಮ್ಮಲ್ಲಿ ಸಣ್ಣ ಮಕ್ಳು ಶಾಲಿಗೆ ಹೋಗ್ಬೇಕಾದ್ರೆ ಒಂದು ಒಂದನೇತೆ ಎರಡನೇತೆ ಶಾಲಿಗೆ ಹೋಗೋ ಮಗ 10 ರೂಪಾಯಿ ಕೆಲಸ ಮಾಡಿ ಶಾಲಿಗೆ ಹೋಗ್ತಾರೆ. ಒಂದು ಹೊಲ್ದಂದ ಒಂದಿಟ್ಟು ಹುಲ್ಲಾಗೆ ತಂದು ಆಡುಗಳಿಗೆ ಇದಕ್ಕೆ ಹಾಕಿ ಒಟ್ಟು ಏನಾರೇ ಕೆಲಸ ಇಲ್ದೇನೆ ಯಾವ ಮಗನು ಕುಲ್ಲ ತಿರುಗಾಡಂಗಿಲ್ಲ. ಸಣ್ಣ ಮಕ್ಳು ಹಿಡಿದು ದೊಡ್ಡವ್ರ ತನ ಹೆಣ್ಮಕ್ಳು ಎಲ್ಲರೂ ತಮ್ಮ ತಮ್ಮ ಕೆಲಸ ತಾವು ಮಾಡಿ ತಮ್ಮ ಇದಕ್ಕೆ ಹೋಗ್ತಾರೆ. ಎಷ್ಟು ಮಂದಿ ಆಗ್ತಾರೆ ನಿಮ್ಮಲ್ಲಿ? ನಮ್ಮಲ್ಲಿ ಅಂದಾಜು ಒಂದು 50 ಮಂದಿ ಇದೀವಿ ಸರ್. ನಮ್ಮ ಮನ್ಯಾಗ ಮನಿ ಮಂದಿನೇ 50 ಮಂದಿ ಇದ್ದೀವಿ. ಹೊರಗಿನವರು ಒಂದು 20 ಮಂದಿ ಕೆಲಸಕ್ಕೆ ಬರ್ತಾರೆ. ನಮ್ಮ ಮನ್ಯಾಗ ಹೆಣ್ಮಕ್ಳು ಎಲ್ಲ ಕೂಡಿಸಿ ಒಂದು 50 ಮಂದಿ ಇದ್ದೀವಿ ನಾವು. 50 ಮಂದಿಯಾಗ ಒಂದು 30 ಮಂದಿ ತೋಟದಾಗ ಕೆಲಸ ಮಾಡ್ತಾರೆ. ಯಾವಾಗ ಏನು ಯಾವ ಇದಕ್ಕೆ ಹೋಗ್ತೇವೆ ಇವತ್ತು ಇದಕ್ಕೆ ಹೋಗ್ಬೇಕು ಅಂದ್ರೆ ಅವತ್ತು ಅದು ಹೋಗಿ ಆಗಿ ಮಾಡ್ಕೊಂಡೇ ಬರ್ತೀವಿ, ಹೊರತಾಗಿ ಇಟ್ಟು ಬರೋಂಗಿಲ್ಲ. ಒಂದು 30 ಮಂದಿ ಮನೆಯವ್ರು ಕೆಲಸ ಮಾಡ್ತೀವಿ. ಈಗ ಮಕ್ಕಳಿಗೆ ತಾವು ಅಂದ್ರಿ ಕಲಿಯೋದು ಬಿಟ್ಟು ಇಲ್ಲೇ ಒಕ್ಕಲತನ ಮಾಡ್ತೀನಿ ಅಂತಂತಾರ ಹುಡುಗರು ಅಂತೇಳಿ. ಈಗ ಒಕ್ಕಲತನ ಕಲಿಯೋದಕ್ಕೆ ಸಾಕಷ್ಟು ಅವಕಾಶಗಳದಾವ. ಪದವಿ ಅದ, ಕೃಷಿ ಪದವಿ ಅದ, ರೇಷ್ಮೆ ಪದವಿ ಓದ್ಬೋದು, ಪಶುವೈದ್ಯಕೀಯ ಓದ್ಬೋದು. ಮತ್ತು ಹುಡುಗರಿಗೆ ಅದ್ರ ಬಗ್ಗೆ ತಿಳುವಳಿಕೆ ನೀಡಿ ಅವರಿಗೂ ಕಾಲೇಜಿಗೆ ಕಳಿಸುವಂಥದ್ದು ಏನಾದರೂ ವಿಚಾರ ಮಾಡಿರಿ ನೀವು ಸರ್? ಬಹಳಷ್ಟು ವಿಚಾರ ಮಾಡೀವಿ ಅಂತ ಸಲುವಾಗಿ ಮತ್ತು ಬಹಳಷ್ಟು ಎಲ್ಲಿ ಬೇಕಲ್ಲಿ ಫಾರ್ಮ ಅವು ಇವು ಹೋಯ್ತು ತೋರಿಸ್ಕೊಂಡು ಬಂದಿವು ಅಂತಲ್ಲಿ ಕಲಿಯರಪ್ಪ ಅಂತೇಳಿ ಇದು ಮಾಡಿದ್ರೆ ಅವರು ನಮ್ಮ ತೋಟ ಬಿಟ್ಟು ಹೋಗಲಿಕ್ಕೆ ಒಲ್ಲತ್ತಾರೆ. ಇವ್ರು ನಮ್ಮ ದನ ಕರುಗಳು ಇರ್ಬೋದು, ಕುರಿ ಕೋಳಿ ಇರ್ಬೋದು, ಇದ್ರ ಜೋಡಿ ಚೆಲ್ಲಾಟ ಆಡ್ದಂಗಾಗಿ ಎಲ್ಲಿ ಬಿಟ್ಟರು ಭಾಳ ದೂರ ದೂರ ಹೋಗಿ ಶಾಲಿಗೆ ಬಿಟ್ಟಿವಿ, ಎಂತಿಂಥ ಕೋಚಿಂಗ್ ಶಾಲಿಗೆ ಬಿಟ್ಟಿವು. ಹೇಳಾರ್ದೇ ಬಿಟ್ಟುಬಿಟ್ಟು ಬಂದು ನಾವು ಒಕ್ಕಲ್ತನೇ ಮಾಡ್ತೀವಿ. ಅವತ್ತು ಒಟ್ಟು ಹಟ್ಟಿ ಉಟ್ಕೊಂಡು ಒಟ್ಟು ಇಲ್ಲೇ ಒಕ್ಕಲ್ತನದೊಳಗೆ ಉಳ್ದಾರಿ. ಈಗ 8-9 ಮಂದಿ ಗಂಡಸು ಮಕ್ಕಳು ಎಲ್ಲರೂ ಒಕ್ಕಲ್ತನಕ್ಕೆ ಉಳ್ದಾರೆ. ಒಬ್ಬ 12ನೇತೆ ಓದಿ ಮಗ ನಾ ಒಕ್ಕಲ್ತನೇ ಮಾಡ್ತೀನಿ, ನಾ ಎಲ್ಲಿ ನೌಕರಿನೂ ಹೋಗಲತ್ತು, ಬೆಂಗಳೂರದೊಳಗೆ ಒಂದು ಕಂಪ್ನಿಯಾಗ ಹೋದ ಬಿಟ್ಟು ಬಂದು ಈಗ ಅವನ ಸಲುವಾಗಿ 9 ಎಕರೆ ದ್ರಾಕ್ಷಿ ಮಾಡಿಕೊಟ್ಟಿನಿ ರೀ. ಇನ್ನೂ ಅಂಥವ್ರು ಇನ್ನೂ 3 ಮಂದಿ ಶಾಲಿ ಬಿಟ್ಟು ಬಂದಾಗ ಇನ್ನೂ ಅವ್ರ ಸಲುವಾಗಿ ಇನ್ನೂ 30 ಎಕರೆ ದ್ರಾಕ್ಷಿ ಹೆಚ್ಚಾಕತ್ತೀವಿ. ಒಟ್ಟು ಅವ್ರಿಗೆ ಒಬ್ಬ ಇಂಜಿನಿಯರ್ ಏನು ಪಗಾರ ತೊಗೋತಾನೆ ಆ ಪಗಾರ ನಮ್ಮ ಒಕ್ಕಲ್ತನದೊಳಗೆ ನಮ್ಮ ಮಕ್ಕಳು ತೋಳೇನೋ ಆಸೆದಿಂದ ಅದು ಒಲ್ಲ ಅಂದವ್ರು ಯಾವ ಹೋತಿನ ಅಂತ ನನಗೆ ಶಾಲಿ ಕಳ್ಸಕತ್ತೀನಿ, ಯಾವ ಒಲ್ಲತ್ತಾನ ಅವನಿಗೆ ಒಕ್ಕಲ್ತನದೊಳಗೆ ತೊಂದೇವಿ ರೀ. ಸುಧಾರಿಸಿ ಒಕ್ಕಲ್ತನ ಮಾಡ್ಲಿಕ್ಕತ್ತಾರ ಒಂದು ಸ್ವಲ್ಪ ನಂಬಿಕೆ ನಮ್ಮ ಮಾತು. ಬೀರಪ್ಪ ಅವ್ರು, ಈಗಂತೂ ನೋಡ್ರಿ ಸಾಕಷ್ಟು ಅವಕಾಶಗಳದಾವ. ಹಾ, ಸಾಕಷ್ಟು ಸಂಸ್ಥೆಗಳದಾವ, ವಿಶ್ವವಿದ್ಯಾಲಯ ಹಿಡ್ಕೊಂಡು ಬೇರೆ ಬೇರೆ ಪ್ರೈವೇಟ್ ಸಂಸ್ಥೆಗಳು ಸಹಿತ ಇವತ್ತಿನ ದಿವಸ ನಿಮಗೆ ಏನು ಹೊಸ ತಂತ್ರಜ್ಞಾನ ಅದ ಅದು ಕೊಡುವಂತಹ ಒಂದು ವ್ಯವಸ್ಥೆ ಈಗ ಬೇಕಾದಷ್ಟು ಸರಳವಾಗಿ ಸಿಗ್ತಾ ಇದೆ. ಮೊಬೈಲ್ ಒಳಗೂ ಕೂಡ ಸರಳವಾಗಿ ನಿಮಗೆ ಸಿಗುವಂತಹ ವ್ಯವಸ್ಥೆ ಇದೆ. ಮಕ್ಕಳಿಗೆ ಆ ಮೂಲಕ ನೀವು ಕೃಷಿ ವಿಜ್ಞಾನವನ್ನ ಕಲಿಸುವಂತಹದ್ದು, ಅವರಿಗೆ ತಿಳುವಳಿಕೆ ನೀಡುವಂತಹದ್ದು ಮಾಡ್ತಾ ಇದ್ದೀರಾ? ಹೆಂಗ ಮಾಡ್ತೀವಲ್ಲ ಸರ್, ಎಲ್ಲರಿಗೂ ಒಂದೊಂದು ದೊಡ್ಡ ಮೊಬೈಲ್ ತಂದು ಕೊಟ್ಟಿನಿ. ಮತ್ತು ಮೊಬೈಲ್ದಾಗ ಏನು ಬರ್ತದೆ ನೋಡ್ಲಿಕ್ಕೆ ಹೇಳ್ತೀನಿ. ಮತ್ತು ಎಲ್ಲರೇ ವಾದಲ್ಲಿ ಅದು ಕೇಳಿ ಮೊಬೈಲ್ದಾಗ ರೆಕಾರ್ಡ್ ಮಾಡ್ಕೊಂಬಂದು ಅವ್ರಿಗೆ ತೋರಿಸ್ತೀವಿ. ನಮ್ಮೂ ಸಣ್ಣ ಮೊಬೈಲ್ ಇದ್ರು ಮಕ್ಕಳಿಗೆ ಎಲ್ಲರಿಗೂ ಏನು ಒಕ್ಕಲ್ತನ ಮಾಡ್ತೀನಿ ಅಂತಾಗ ಏನು ಕಲ್ತಾಗಲ್ಲ ಮಕ್ಕಳಿಗೆಲ್ಲ ಅಂತ ಮೊಬೈಲ್ ಕೊಡಿಸಿ ಮೊಬೈಲ್ದಿಂದ ಮಾಹಿತಿ ತೊಳಕತ್ತೀವಿ ರೀ. ಎಲ್ಲಿ ಬೇಕಲ್ಲಿ ಯಾವ ಇದು ಬರ್ತಾವ ಅವು ಮೊಬೈಲ್ದಾಗ ಮಾಹಿತಿ ತೊಳಕತ್ತೀನಿ ರೀ ಸರ್. ತೊಂದ್ಕಿಂದ್ರೆ ಹೇಳ್ತಾರ ಇಂಥದ್ದು ತೊಂದೇವು, ಇಂಥದ್ದು ಬರ್ತಪ್ಪ ನಮ್ಗೆ, ಇಂಥ ಮೊಬೈಲ್ದಾಗ ಇಂಥಲ್ಲಿ ಇಂಥದ್ದು ಬಂದದ. ಅಲ್ಲಿ ನೋಡ್ಲಕ್ಕೆ ಹೋಗ್ತೀವಿ ಅವ್ರು ಮೊಬೈಲ್ದಾಗ ಮಾಹಿತಿ ಬರ್ತು ಅಂದ್ರೆ ಅವ್ರನ್ನ ನೋಡ್ಲಕ್ಕೆ ಹೋಗ್ತೀವಿ. ಮೊಬೈಲ್ ಮಾಹಿತಿಯಿಂದ ಅನುಕೂಲ ಆಗೈತಿ. ಈಗ ನಮ್ಮಲ್ಲಿ ಸಿಗುವಂತಹ ಏನು ಸಂಪನ್ಮೂಲಗಳದಾವ, ಅದು ನೀರಿರ್ಬೋದು ಅಥವಾ ಸಾವಯವ ಪದಾರ್ಥಗಳಿರ್ಬೋದು, ಗಿಡಗಳ ತಪ್ಪಲು ಅಂಥವೆಲ್ಲ ಇರ್ಬೋದು, ವಿಶೇಷವಾಗಿ ನೀರಿನ ವ್ಯವಸ್ಥೆ. ನೀರಿದ್ರೆ ನಮ್ಮ ಕೃಷಿ ಸಾಂಗವಾಗಿ ಮುಂದುವರಿತದೆ. ಸಾಕಷ್ಟು ಪ್ರಯತ್ನ ಇದಕ್ಕೆ ನೀವು ಮಾಡಿದ್ದೀರಿ. ಯಾವ ರೀತಿ ನೀವು ನಿಮ್ಮ ಹೊಲದೊಳಗೆ ನೀರು ಹಿಡಿಯುವಂಥ ಒಂದು ಕೆಲಸ ಅಥವಾ ನೀರು ಸಂಗ್ರಹ ಮಾಡಿಕೊಳ್ಳುವಂಥದ್ದು ಮೊದಲಿಂದನೂ ಯಾವ ರೀತಿಯಾದಂಥ ಪ್ರಯತ್ನಗಳನ್ನು ನೀವು ಮಾಡಿರಿ? ನಾವು ನೋಡಿದ್ದೀವಿ ನೀವು ಬಾವಿ ತೆಗೆದಿದ್ದು ನೋಡಿದ್ದೀವಿ, ಆಮೇಲೆ ಹಳ್ಳದ ನೀರನ್ನು ಸಂಗ್ರಹ ಮಾಡುವಂಥದ್ದು ನೋಡಿದ್ದೀವಿ. ಯಾವ ರೀತಿ ಇದರೊಳಗೆ ನೀವು ವಿಶೇಷವಾಗಿ ಆಸ್ತಿ ವಹಿಸಿ ಆ ಕೆಲಸವನ್ನು ಮಾಡಿಕೊಂಡ್ರಿ? ಅಂದರೆ ಇವತ್ತಿನ ದಿವಸ ನಿಮ್ದು ಏನು ಇಷ್ಟು ದ್ರಾಕ್ಷಿ ಬೆಳೀತಾ ಇದ್ದೀರಿ, ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲಪ್ಪ ಅಂತಂದ್ರೆ ಭಾಳಷ್ಟು ಕಷ್ಟ ಆಗುವಂಥದ್ದು. ಅದಕ್ಕೆ ನೀರಿನ ವ್ಯವಸ್ಥೆಯನ್ನು ನೀವು ಯಾವ ರೀತಿ ಮಾಡಿಕೊಂಡ್ರಿ? ಸರ್, ನೀರಿನ ವ್ಯವಸ್ಥೆ ಅಂದ್ರೆ ಈಗ ನಮ್ಮ ಭೂಮಿ ಮೊದಲ 0 ಲೆವೆಲ್ ಮಾಡಿವ್ರಿ. 0 ಲೆವೆಲ್ ಮಾಡಿ 110 ಅಡಿ 110 ಅಡಿ ಮಾವಿನ ತುಡಿವು. ಅಲ್ಲಿಂದ ಹಳ್ಳಕ್ಕೆ ಬಾಂದ್ರೆ ಕಟ್ಸಿವು. ಬಾಂದ್ರೆ ಕಟ್ಟಿ ನೀರು ಯಾವಾಗಲೂ ಹಿಡಿದಿಡ್ತೀವಿ ಅದ್ರೊಳಗೆ. ಹಳ್ಳದಾಗೆ ಒಂದು ದೊಡ್ಡ ಮಡುವು ತೆಗ್ದೀವಿ. 100 ಫೂಟ್ ಆಗಲ್ಲ, 200 ಫೂಟ್ ಉದ್ದ, ಒಂದು 12 ಫೂಟ್ ಗುಂಬ. ಅದು ಸಾಧಾರಣ ಒಂದು 10-12 ತಿಂಗಳ ನೀರು ಅಂಟರ್ಸಂಗಿಲ್ಲ. ಅದು ಬಾಂದ್ರ ತೆಳಗೆ ಒಂದು ಬಾಯಿ ಹೊಡೆದಿವು, ಬಾಂದ್ರದ ಮ್ಯಾಲೆ ಒಂದು ಬಾಯಿ ಹೊಡೆದಿವು. ಯಾವಾಗೂ ನೀರು 72 ಎಕರೆ ಹೊಲಕ್ಕೆ ನೀರು ಅಲ್ಲೂ ಅಲ್ಲಾರ್ದಂಗೆ ಮೊದಲಿನ ನೀರಿನ ವ್ಯವಸ್ಥೆ ಮಾಡಿ ಮುಂದೆ ನಿಂಬೆ ಗಿಡ ದ್ರಾಕ್ಷಿಗೆ ಕೈ ಹಾಕಿವು ನಾವು. ಈಗ ನೀರು ತೊಟ್ಟು ಅಲ್ಲಾರ್ದಂಗೆ ನೀರಿನ ಅನುಕೂಲ ಮಾಡ್ಕೊಂಡಿವ್ರಿ. ಯಾವಾಗಲೂ ಯಾವುದೇ ಇಂಥ ದ್ರಾಕ್ಷಿ ನಿಂಬೆ ಗಿಡ ದೊಡ್ಡ ಬೆಳೆ ಮಾಡಬೇಕಾದ್ರೆ ಮೊದಲು ನೀರು ಸ್ಟಾಕ್ ಬೇಕು. ನೀರು ಎಂಥ ಬಗ ಬಿದ್ದರೂ ನೀರು ಬೆಳೆಯಂಗಿಲ್ಲ ಅಂದರೆ ಈ ಬೆಳೆ ಮಾಡಬೇಕು. ಮತ್ತು ಅಕಸ್ಮಾತ್ ಒಂದಿನ ತುಟ್ಟಿ ಮಳೆಗಾಲದಾಗ ನೀರು ಹೋಗ್ತಾವ ಅಂದ್ರೆ ಇಂಥ ಬೆಳೆ ಮಾಡಿದ್ರೆ ಏನು ಭೂಮಿನೂ ಉಳಿಯಂಗಿಲ್ಲ, ಹಂಗೆ ಹೋಗ್ತದೆ. ಅದಕ್ಕಾಗಿ ನಾವು ಮೊದಲು ನೀರು ಒಟ್ಟ ನೀರು ಬೆಳೆಯಂಗಿಲ್ಲ ಅನ್ನಿಸ್ ಒಂದು ಬಳಕ ಇಂಥ ಬೆಳೆಗೆ ಗಂಟು ಬಿದ್ದು ಈ ಬೆಳೆ ಮಾಡಾಕತ್ತೀವಿ ರೀ. ಈಗೇನು ನಮಗೆ ಒಟ್ಟು ನೀರು ತಲ್ಲಾರ್ದಂಗೆ ಆಗ್ಯಾವ, ಸಾಕಷ್ಟು ನೀರಿನ ಅನುಕೂಲ ಮಾಡ್ಕೊಂಡಿವ್ರಿ. ಅದರದಿಂದ ನಮ್ಮ ಯಾವ ಬೆಳೆನೂ ಫೇಲ್ ಆಗಂಗಿಲ್ಲ. ಈಗ ಇಂಥ ವ್ಯವಸ್ಥೆ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಸಾಕಷ್ಟು ನೀವು ಖರ್ಚು ಮಾಡಬೇಕಾಗ್ತದೆ, ಶ್ರಮನೂ ಹಾಕಬೇಕಾಗ್ತದೆ. ಯಾವ ರೀತಿ ಅದನ್ನು ವ್ಯವಸ್ಥೆ ಮಾಡ್ಕೊಂಡ್ರಿ ಸರ? ಈಗ ನಮಗೆ ಇಂಥವೆಲ್ಲ ವ್ಯವಸ್ಥೆ ಮಾಡಬೇಕಾದ್ರೆ ನಮಗೆ ಸಮಸ್ಯೆ ಬರೋದೇ ದುಡ್ಡಿನದೊಂದೇ. ದುಡ್ಡಿನ ಸಮಸ್ಯೆ ಬಂದಾಗ ಎಲ್ಲಿ ನಮ್ಮಲ್ಲಿ ದೊಡ್ಡ ದೊಡ್ಡ ರೈತರು ಯಾರು ಅನುಕೂಲ ಇರ್ತಾರೆ ಅಂಥವ್ರ ಬಳಿ ತೊಗೊಂಬರೋದು, ತೊಗೊಂಬಂದ್ಕಿಂದ್ರ ಇಂಥವೆಲ್ಲ ಖರ್ಚು ಮಾಡೋದು. ಮುಂದೆ ನಮಗೆ ನಮ್ಮ ಪೀಕ್ ಬಂದ್ರೂಪ್ಲೇನೆ ಅವ್ರ ಮನೆಗೆ ಒಯ್ದು ಈಗ ನಿಮ್ಮಲ್ಲಿ ಇಟ್ಟು ತಂದಿದ್ದೇವೆ, ಈಗ ನಿಮ್ಮನ್ನು ತೋರಿತ್ ಹೇಳಿ ಹಿಂಗೆ ಕರೆದು ಕುಡಿದು ತೋಳು ಮನೆಗೆ ಹೋಗಿ ತೆಗೆದು ಒಯ್ದು ಮನೆಗೆ ಹೋಗಿ ಕುಡಿದ್ರಿಂದ ನಮ್ಗೆ ಕುಡ್ಲಾಕೆ ಯಾರು ಇನ್ನ ಮುಂದೆ ತುಳಿಯಂಗಿಲ್ಲ. ಎಷ್ಟು ಬೇಕು ಹಿಂಗೆ ಬರೀ ಒಂದು ಅರ್ಜಿನೇದಂದ್ರೆ ಎಷ್ಟು ಬೇಕಂತೇಳಿ ಮನೆಗೆ ತಂದು ಕೊಟ್ಟು ಹೋಗುವಂಗೆ ಇಟ್ಕೊಂಡಿವು. ನಮ್ಮ ಯಾವಾಗ ಹೆಂಗೆ ಇಟ್ಟಿವಪ್ಪ ಅಂದ್ರೆ ಒಂದು ಬೆಲ್ಲದ ಕಣ್ಣಿ ಹೆಂಗೆ ಇಟ್ಟಿವು. ನಮ್ಮ ಜೋಡಿ ಕುಡ್ತೋಳ ಯಾವಾಗ ಮಾಡ್ಬೇಕಾದ್ರೆ ಎಷ್ಟು ಆಸ್ತಿ ಕೊಟ್ಟವು ಇಸಾರ ತೋಳದನ್ನು ಹೊಲ ಖರೀದಿ ಹಾಕಿ ಬಂದು 6 ತಿಂಗಳು ವರ್ಷಿನ ಮೇಲೆ ರೊಕ್ಕ ತೊಗೊಂಡೋಗ್ಯಾರಿ. ಹಂಗೆ ಇಟ್ಕೊಂಡಿವು ಒಂದು ಕುಡ್ತೋಳ ಯಾವಾಗ ಅಂದ್ರೆ ನಮ್ಮ ಊರೊಳಗೆ ನಮ್ಮದು ಮಾದರಿ ಐತಿ. ಎಲ್ಲಾದ್ರೂ ಏ ಒಗ್ಯೋಗ ಬಿಡು ಹೋಗಲಿ ಬಿಡು ಅದು ಹಿಂಗೆ ಕಣ್ಣು ಮುಚ್ಚಿ ಮಾತಾಡುವಂಗೆ ಇಟ್ಕೊಂಡಿವು. ಈ ಇದ್ರೊಳಗೆ ಹೊಟ್ಟೆ ಸುಳ್ಳು ಮಾತಾಡುವಂತ ಯಾವಾಗ ನಮ್ಮಲ್ಲಿ ಇಲ್ಲ. ಹಿಂಗಾಗಿ ನಮಗೆ ಯಾವುದೂ ತೊಂದರೆ ಆಗಿಲ್ಲ. ನಮ್ಮಲ್ಲಿ ಬಿನ್ ಬಾಂಡೋಲ, ಆದ್ರೆ ಇನ್ನೊಬ್ಬರ ಬಾಂಡೋಲ ಮೇಲೆ ನಾವು ಒಕ್ಕಲ್ತನ ಮಾಡೋದೇ ಇನ್ನೊಬ್ಬರ ಬಾಂಡೋಲ ಮೇಲೆ. ನಮ್ಮ ಪೀಕ್ ಬಂದಿನ ಅವ್ರ ಮನೆಗೆ ಒಯ್ದು ಕೊಟ್ಟಿನಿ. ಹಿಂಗಾಗಿ ನನಗೆ ಇವತ್ತಿನ ತನನು ಒಕ್ಕಲ್ತನಕ್ಕೆ ಒಟ್ಟ ಅರ್ಜಿ ಅನ್ನೋದೇ ಇಲ್ಲ. ನಮ್ಮ ಊರಾಗ ಹಾಕಿದ್ರೆ ನಮ್ಮ ಮನೆಯಾಗಿದ್ದಂಗೆ. ಹಿಂಗಾಗಿ ನನಗೆ ಎಲ್ಲ ರೈತರು ಸಹಾಯ ಮಾಡ್ಯಾರ. ಸಣ್ಣವಿದ್ದಣ್ಣದು ಇವತ್ತಿನ ತನನು ಎಲ್ಲರೂ ಕಡೆಯಾಗಿನವ್ರೆ ಸಹಾಯ ಮಾಡಿ ನನ್ನ ಒಕ್ಕಲ್ತನ ಈ ಮಟ್ಟಕ್ಕೆ ತಂದಾರ ಇವತ್ತು. ಬಹಳ ಸಂತೋಷ ಬೀರಪ್ಪ ಅವರ ಸಾಕಷ್ಟು ಅನುಭವಗಳನ್ನು ತಾವು ಹೇಳಿದ್ರಿ. ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹೇಳ್ತೀರಿ? ಹೇಳ್ತೀನಲ್ ಸರ್, 9444106100. ಆದ್ಮೇಲೆ ಈಗ ಬೀರಪ್ಪ ಅವರು ಏನು ತಮ್ಮ ನಂಬರ್ ಹೇಳ್ಯಾರ ಅದನ್ನು ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9446910084. ಈ ನಂಬರನ್ನು ಸಂಪರ್ಕ ಮಾಡಿ ಬೀರಪ್ಪ ಅವರ ಅನುಭವಗಳನ್ನು ತಾವು ಕೂಡ ಕೇಳ್ಬೋದು. ತಮಗೆ ಏನಾದರೂ ಕೃಷಿ ಒಳಗೆ ಹೊಸದನ್ನು ಮಾಡಬೇಕು ಅನ್ನಿಸ್ತಂತಂದ್ರೆ ಅದ್ರ ಬಗ್ಗೆ ಕೂಡ ತಾವು ಚರ್ಚೆ ಮಾಡ್ಬೋದು. ಒಂದು ಮುಖ್ಯವಾದಂಥ ವಿಚಾರ ಏನಪ್ಪ ಅಂತಂದ್ರೆ ನೀವು ಸೀದಾ ಅವರ ತೋಟಕ್ಕೆ ಬಂದು ಅವ್ರ ತೋಟವನ್ನು ಒಂದು ದಿವಸ ಬೇಕಂತ ಅನ್ನಿಸ್ತದೆ ನನಗೆ. ಇಲ್ಲಿ ಒಂದು ದಿವಸ ನೀವು ಇದ್ದು ಇಲ್ಲಿ ನೋಡಿಕೊಂಡು ಅದನ್ನು ಯಾವ ರೀತಿ ನಿಮ್ಮಲ್ಲಿ ಅಳವಡಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಪಾಠಗಳನ್ನು ಕಲಿಬಹುದು. ಒಳ್ಳೆಯದು ಬೀರಪ್ಪ ಒಗ್ಗೆಯವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ತಮ್ಮ 4 ದಶಕಗಳ ಕೃಷಿ ಅನುಭವಗಳನ್ನು ಏನು ಹಂಚಿಕೊಂಡಿದ್ದೀರಿ, ಬಹಳ ಅದ್ಭುತವಾದಂತಹ ಒಂದು ವಿಚಾರಗಳನ್ನು ಹೇಳಿದ್ದೀರಿ. ಇಲ್ಲಿ ಏನು ನೀವು ತೋಟದೊಳಗೆ ಮಾಡಿದ್ದೀರಿ ಅದು ಬಹಳಷ್ಟು ಅನುಕರಣೀಯವಾಗಿದ್ದದ. ನಮ್ಮ ವಿಶೇಷವಾಗಿ ನಮ್ಮ ಯುವ ರೈತರು ಇಲ್ಲಿ ಕಲಿಯುವಂಥದ್ದು ಸಾಕಷ್ಟದ. ಮುಂದಿನ ದಿನಗಳಲ್ಲಿ ಕೃಷಿ ಬೇಡ ಅನ್ನುವಂಥ ಮನಸ್ಥಿತಿ ಇದ್ದವರಿಗೆ ಇಲ್ಲಿ ಒಂದು ಒಳ್ಳೆ ಪಾಠ ಆಗಿ ಅವರ ಮನ ಪರಿವರ್ತನೆ ಆಗುವಂಥ ಎಲ್ಲ ಅವಕಾಶಗಳು ಎಲ್ಲ ಲಕ್ಷಣಗಳು ಇಲ್ಲಿ ಅದಾವ. ತಾವೇನು ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ಸಂವಾದ ಮಾಡಿದ್ದೀರಿ ಅದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯ ಕೇಳುಗರೆ, ಇವತ್ತು ಇಂಡಿ ತಾಲೂಕು ತಾಂಬ ಗ್ರಾಮದ ಹಿರಿಯ ರೈತರಾದ ಬೀರಪ್ಪ ವಗ್ಗಿ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನವನ್ನು ಕೇಳಿದ್ರಿ. ಭಾಗವೊಂದು ಇವತ್ತು ಪ್ರಸಾರವಾಯಿತು. ಸಂದರ್ಶಕರು ಡಾ ಸೋಮಶೇಖರ್, ಎಸ್ ರುಳಿ. ರೈತರ ಕಾರ್ಯಕ್ರಮ ಕಿಸಾನವಾಣಿಯಲ್ಲಿ ನಾವಿದ್ದೇವೆ. ಈಗ ಕೆಲವು ಜನಪದ ಗೀತೆಗಳು. ಕೇಳಿರಣ್ಣ ಕೇಳಿ ನಮ್ಮ ಶಿವನ ಕುಮಾರಸ್ವಾಮಿ, ಸೋಜಿಗದ ಅವತಾರ ತಲೆದಾನ್ರಣ್ಣ, ಸೋಜಿಗದ ಅವತಾರ ತಲೆದಾನ್ರಣ್ಣ. ಕನ್ನಡ ನಾರಿ ಗಿರಿಯ ಮೇಲೆ ತೋರಿ ಒಂದು ಬೆಳಗಿನ ಲೀಲೆ, ಲೋಕವನ್ನೇ ಮರಳು ಮಾಡಿ ಮೆರೆದಾನ್ರಣ್ಣ, ಲೋಕವನ್ನೇ ಮರಳು ಮಾಡಿ ಮೆರೆದಾನ್ರಣ್ಣ. ಪದವಿ ಕಿತ್ತು ಒಗೆದು ಕುಣಿತಾನ್ರಣ್ಣ, ಹೇ ಇಂದ್ರನ್ ಪದವಿ ಕಿತ್ತು ಒಗೆದು ಕುಣಿತಾನ್ರಣ್ಣ. ದೇವಗಣದ ಮರಿಯ ಕೇಳಿ ಕಾರ್ತಿಕೇಯ ಜನ್ಮ ತಾಳಿ, ಅಸುರರನ್ನು ಮೆಟ್ಟಿ ಧೂಳಿ ಮಾಡ್ಯಾನ್ರಣ್ಣ, ಅಸುರರನ್ನು ಮೆಟ್ಟಿ ಧೂಳಿ ಮಾಡ್ಯಾನ್ರಣ್ಣ. ಪದವಿ ಇಂದ್ರನಿಗಿತ್ತು ಸರರಿಗೆಲ್ಲ ಅಭಯವಿತ್ತು, ಸ್ವರ್ಗ ಬಿಟ್ಟು ಕನ್ನಡ ನಾಡಿ ಬಂದಾನ್ರಣ್ಣ, ಈ ನಮ್ಮ ಕನ್ನಡ ನಾಡಿ ಬಂದಾನ್ರಣ್ಣ, ನಮ್ಮ ಕುಮಾರಸ್ವಾಮಿ ಬಂದಾನ್ರಣ್ಣ. ಕೇಳಿ

ಕಾರುತ್ತಾನೆ ಓ ಎಂದು ಬಿಕ್ಕುತ್ತಾನೆ, ಕಾರುತ್ತಾನೆ ಕಕ್ಕುತ್ತಾನೆ ಓ ಎಂದು ಬಿಕ್ಕುತ್ತಾನೆ. ಹಾಲು ಕಕ್ಕಿದ್ದಾಯ್ತು ತಾಯಿ ಕರ್ಣೆ ಬಾರ್ದೆ ಹೊತ್ತು ಬಳ್ಳ ಬಳ್ಳ ರಕ್ತವನ್ನು ಕಟ್ಟಾಂಡ್ರಣ್ಣ ನಮ್ಮ ಕುಮಾರ ಸ್ವಾಮಿ, ಕಟ್ಟಾಂಡ್ರಣ್ಣ ನಮ್ಮ ಕುಮಾರ ಸ್ವಾಮಿ, ಕಟ್ಟಾಂಡ್ರಣ್ಣ